ಆಮೇಲೆ ಮನೆಯಲ್ಲೇ ಆರಾಮಾಗಿ ಇರೋದು ನಮ್ಮ ಮನೆಯಲ್ಲಿ. ಓ ಹಂಗೆ, ಆದ್ರೆ ಊರಿಗೆ ಹೋಗ್ಬೇಡಿ, ಊರು ಸುತ್ತಿ ನಮ್ಮ ಮನೆಯಲ್ಲಿ ಇರಿ ಅಂತ. ಹಾಗೆ ಅಂತೂ ಬರ್ತಾ ಬರ್ತಾ ಈ ಸಮುದ್ರ ಸೈಡ್ ಎಲ್ಲ ನೋಡ್ಕೊಂಡು ಬಂದ್ವಪ್ಪ, ಬಹಳ ಚೆನ್ನಾಗಿದೆ. ಒಂದು ವಿಶೇಷ ಏನು ಅಂದ್ರೆ, ಈ ಸಮುದ್ರದ ಪಕ್ಕದಲ್ಲೇ ಒಂದು ದೊಡ್ಡ ಬೆಟ್ಟವು ಕೂಡ ಕಾಣ್ತಾ ಇದೆ. ಅದನ್ನ ನೋಡುವಾಗ ಬಹಳ ತಂಪಾಗಿದೆ ಅಂತ ಅನಿಸ್ತಾ ಇದೆ, ಆದ್ರೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಸೆಕೆ ಜಾಸ್ತಿಯೇ ಇದೆ. ಕಾರವಾರನಲ್ಲಿ ನಮಗಂತೂ ಧಾರವಾಡನವ್ರಿಗೆ ವಿಪರೀತ ಸೆಕೆ. ಓಹೋ, ಅದೇ ಸೆಕೆಯೂ ಜಾಸ್ತಿ ಇದೆ ಮಂಜಕ್ಕ. ಇಲ್ಲಿ ಕರಾವಳಿ ಪ್ರದೇಶ ಅಂದ್ರೆ ಸೆಕೆ ಸ್ವಲ್ಪ ಜಾಸ್ತಿ ಅಲ್ಲ. ಅದು ಮಂಗಳೂರಿನಲ್ಲಿ ಇಲ್ವಾ? ಹಾ, ಹಾಗೂ ಇದೆ. ಮತ್ತೆ ಇಲ್ಲಿ ಶಾಮಣ್ಣ ಹೇಳಿದ್ರಲ್ಲ ನಾನು ಬರ್ತಾ ಬೀಚ್ ನೋಡ್ತಾ ಬಂದೆ ಅಂತ, ಇಲ್ಲಿ ಇನ್ನೂ ಒಂದೇನಂದ್ರೆ ಸಮುದ್ರ ಮತ್ತೆ ನದಿ ಒಂದು ಸೇರುವಂತಹ ಒಂದು ಸ್ಥಳ ಇದೆ, ಕಾಳಿ ನದಿ. ಹಾ, ಕಾಳಿ ಸಂಗಮ ಅಂತ ಹೇಳ್ತೀವಿ, ಅದು ತುಂಬಾ ಚೆನ್ನಾಗಿದೆ. ಏನೇನು ಉಂಟಲ್ಲಿ ನೋಡ್ಲಿಕ್ಕೆ? ಅಲ್ಲಿ ಕಾಳಿ ನದಿ ಮತ್ತು ಸಮುದ್ರ ಎರಡು ಸೇರತ್ತೆ, ಮಿಡ್ಲಲ್ಲಿ ಬ್ರಿಡ್ಜ್ ಹೋಗಿದೆ, ಅಲ್ಲಿಂದ ನಾವು ನೋಡಬಹುದು, ಸೇತುವೆಯಿಂದ ನೋಡ್ಕೋಬಹುದು, ಸೇತುವೆಯಿಂದ ನೋಡ್ಕೊಳ್ಬಹುದು. ಮತ್ತೆ ಅಲ್ಲೊಂದು ಸಣ್ಣ ಪಾರ್ಕ್ ಇದೆ ಅಂತ ಹೇಳ್ತಾ ಇದ್ರು, ಒಂದು ಉದ್ಯಾನವನ ಇದೆ ಅಂತೆ. ಹೌದು, ಉದ್ಯಾನವನ ಇದೆ, ಬೋಟಿಂಗ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ರು. ಹೌದು, ಬೋಟಿಂಗ್ ಇದೆ. ರೂಪಕ್ಕ ಕೇಳೋಣ ಅಂತ. ನಾವು ಧಾರವಾಡದವರಿಗೆಲ್ಲ ಸಮುದ್ರನೂ ಹೊಸದು, ಸಮುದ್ರ ತೀರ ಹೊಸದು, ಬೋಟಿಂಗ್ ಅಂದ್ರೆ ನಮ್ಗೆಲ್ಲ ತುಂಬಾನೇ ಇಷ್ಟ. ಇಲ್ಲೇನಾದ್ರೂ ಬೋಟಿಂಗು? ಬೋಟಿಂಗ್ ಇದೆ ಮಂಜಕ್ಕ, ಆಮೇಲೆ ಪ್ಯಾರಾಗ್ಲೈಡಿಂಗ್ ಇದೆ, ಇನ್ನ ತುಂಬಾ ಇದೆ. ಸಾಹಸ ಮಾಡುವವರಿಗಂತೂ ಒಳ್ಳೆ ಅವಕಾಶ. ಅಡ್ಡಿಲ್ಲ ಶಾಮಣ್ಣ, ನೀನಂತೂ ರೆಡಿನೇ ಅನಿಸ್ತದೆ. ಹೌದು, ಆದ್ರೆ ನನಗನ್ಸೋದು ಇಂಥ ಸ್ಥಳಗಳಿಗೆ ಹೋದಾಗ ಏನು ನೋಡಬೇಕು ಅಂತ. ಈಗ ಸಾಮಾನ್ಯವಾಗಿ ಈ ಸಮುದ್ರದ ಬದಿ ಇರಬಹುದು ಅಥವಾ ನದಿಯ ಬದಿ ಇರಬಹುದು, ಅಲ್ಲಿ ಒಂದಷ್ಟು ಕಾಡುಗಳು ಇರ್ತವೆ, ಒಂದಷ್ಟು ಹಕ್ಕಿಗಳಿರೋದಿಲ್ವಾ? ಈಗ ಬಾತುಕೋಳಿ ಆಗ್ಬೋದು ಅಥವಾ ಹಂಸ ಆಗ್ಬೋದು, ಬೇರೆ ಬೇರೆ ಹಕ್ಕಿಗಳೆಲ್ಲ ಬರೋದಿಲ್ವಾ? ಅಂದ್ರೆ ರೂಪಕ್ಕ, ನಮ್ ಶಾಮಣ್ಣ ಕೇಳ್ತಿರೋದು, ಶಾಮಣ್ಣನ್ಗೆ ಈ ಬರ್ಡ್ ವಾಚಿಂಗು ಒಂದು ಅದಕ್ಕೆ. ಹಂಗಾಗಿ ಶಾಮಣ್ಣ ಈಗ ಒಂದು ಸರ್ವೆ ಮಾಡ್ಕೊಂಡು ಹೋಗಿ ಮತ್ತೆ ಈಗ ಪುರ್ಸತ್ತಿದ್ದಾಗೆಲ್ಲ ಬಂದು ಬರ್ಡ್ ವಾಚಿಂಗ್ ಮಾಡ್ಬೇಕು. ಅಂದ್ರೆ ಮಂಜಕ್ಕ, ಮಳೆಗಾಲದ ಆರಂಭದಲ್ಲಿ ಪಕ್ಷಿಗಳು ಬರುತ್ತೆ, ಅದು ಬೇರೆ ಊರಿಂದ ಬಂದು ಇಲ್ಲಿ ಮರಿ ಮಾಡ್ಕೊಂಡು ಮಾಡ್ಕೊಂಡು ಮುಗಿಸಿ ಮಳೆಗಾಲ ಮುಗಿಯೋ ಟೈಮಿಗೆ ಇಲ್ಲಿಂದ ಮತ್ತೆ ಹೊರಡುತ್ತೆ, ಮತ್ತೆ ಅದೇ ಜಾಗಕ್ಕೆ ಮತ್ತೆ ಮುಂದಿನ ವರ್ಷ ಮಳೆಗಾಲದಲ್ಲಿ ಬರುತ್ತೆ. ಈ ತರ ಶಾಮಣ್ಣ, ಮೈಸೂರು ಮಂಡ್ಯ ಇಲ್ಲೂ ಬಹಳ ಈ ಇದು ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ವಲಸೆ ಬಂದು ಕೆಲ ದಿನಗಳ ಕಾಲ ಇದ್ದು ಮರಿ ಮಾಡ್ಕೊಂಡು ಮತ್ತೆ ಹಾರಿ ಹೋಗ್ತಾವ. ಆವಾಗಂತೂ ಶಾಮಣ್ಣ ಎರಡು ಕಣ್ಣು ಸಾಲುದಿಲ್ಲ. ಹೌದಪ್ಪ, ಈಗ ಈ ಮರಿ ಮಾಡುವುದು ಮತ್ತೆ ಊರು ಬಿಟ್ಟು ಬೇರೆ ಊರಿಗೆ ಹೋಗುದು ಅಂತ ಹೇಳಿದ್ವಿ, ಅದೊಂದು ಅಧ್ಯಯನ ಯೋಗ್ಯ ಅಂತ ಅಂದ್ರೆ ಸ್ಟಡಿ ಮಾಡಬೇಕು ಅದಂತ. ಇಷ್ಟು ದೂರ ಹೇಗೆ ಹಾರ್ತವೆ, ಮತ್ತೆ ಎರಡು ದಿವಸ ಮೂರು ದಿವಸ ದೂರಕ್ಕೆ ಹಾರ್ಕೊಂಡು ಹೋಗ್ತವೆ, ವಾಪಸ್ಸು ಅಲ್ಲಿಂದ ಮರಿ ಮಾಡಿ ವಾಪಸ್ಸು ಪುನಃ ಅದೇ ಊರಿಗೆ ಬರ್ತವೆ ಅಂತ, ಇದನ್ನ ಹೇಗೆ ಮಾಡುವುದು, ಅದನ್ನ ಅಧ್ಯಯನ ಮಾಡಬೇಕು ಅಂತ. ಶಾಮಣ್ಣ, ಪಕ್ಷಿಗಳಿಗೆ ದಾರಿ ಹೇಗೆ ನೆನಪಿರುತ್ತೆ? ಅದನ್ನೇ ಈಗ ನಮಗೆ ಕಾರವಾರಕ್ಕೆ ಒಂದು ಹೊಸದಾಗಿ ಬಂದ್ರೆ ಯಾವ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುದಿಲ್ಲ, ಅದು ಮತ್ತೆ ಮೊಬೈಲ್ ಹಿಡ್ಕೊಂಡು ನೋಡ್ಬೇಕಾಗ್ತದೆ ಎಲ್ಲಿದ್ದೀವಿ ಅಂತ. ಆದ್ರೆ ಪಕ್ಷಿಗಳಿಗೆ ಎಲ್ಲಿದೆ ಮ್ಯಾಪ್ ಗೀಪ್ ಎಲ್ಲ? ಹೌದು, ಹೌದಿಲ್ಲ, ಹಂಗೆ ಅಭ್ಯಾಸ ಬಲದಿಂದನೇ ಹೋಗ್ತವೆ ಬರ್ತವೆ. ಆದ್ರೆ ಇದು ಒಂದು ಅಧ್ಯಯನಕ್ಕೆ ಯೋಗ್ಯವಾದಂತಹ ವಿಷಯನೇ. ಆಮೇಲೆ ರೂಪಕ್ಕಂತ ಕೇಳಬೇಕು, ಈ ಕಾರವಾರದ ಸುತ್ತಮುತ್ತ ಈ ಪುರಸಭೆಯವರು ಎಲ್ಲ ಸ್ವಚ್ಛತಾ ಆಂದೋಲನ ಅಂತ ಮಾಡಿದಾರಲ್ಲ, ಅಂದ್ರೆ ಕಸವನ್ನ ರಸ್ತೆ ಬದಿಯಲ್ಲಿ ಹಾಕಬಾರದು, ಶುಚಿತ್ವವನ್ನ ಕಾಪಾಡಬೇಕು ಅಂತ, ಬಹಳ ಖುಷಿ ಆಯ್ತು ನನಗೆ ನೋಡಿ. ಈಗ ಬೇರೆ ಬೇರೆ ಊರುಗಳಲ್ಲಿಯೂ ಕೂಡ ಇಂಥದ್ದನ್ನ ಮಾಡ್ತಾರೆ, ಆದ್ರೆ ಜನರ ಒಂದು ಸಹಭಾಗಿತ್ವ ಇರ್ತದಲ್ಲ, ಅವರ ಪಾಲ್ಗೊಳ್ಳುವಿಕೆ ಅದು ಕಡಿಮೆ ಇರ್ತದೆ. ಇಲ್ಲಿ ಜನರಿಗೆ ಒಂದು ಈಗಾಗಲೇ ಜಾಗೃತಿ ಮೂಡಿದೆ ಅಂತ. ಹೌದು ಶಾಮಣ್ಣ, ಮುಂಚೆ ಆ ರೀತಿ ಇತ್ತು, ಕಸ ಎಲ್ಲೆಂದ್ರಲ್ಲಿ ಎಸಿತಿದ್ರು, ಆದ್ರೆ ಈಗಲ್ಲ. ನಗರಸಭೆಯವರು ಬಹಳಷ್ಟು ಕಾಳಜಿ ತಗೊಂಡಿದ್ದಾರೆ, ಹಂಗಾಗಿ ಇವಾಗ ಪ್ರತಿ ಮನೆಗೆ ಗಾಡಿಗಳು ಬರುತ್ತೆ, ಅದರಲ್ಲಿ ಹಸಿ ಕಸ ಬೇರೆ ಬೇರೆ ಮಾಡಿ ಕೊಡ್ತಾರೆ ಕೊಡ್ತಾರೆ. ಆದ್ರೆ ರೂಪಕ್ಕ, ಬಂದ ತಕ್ಷಣನೇ ನನಗನ್ಸಿದ್ದಂತೂ ಸ್ವಚ್ಛವಾದ ಊರು. ಹೌದು, ಆಮೇಲೆ ಜನರಲ್ಲೂ ಕೂಡ ಒಂದು ಈ ಪರಿಸರವನ್ನ ಉಳಿಸ್ಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂತ ಒಂದು ಜಾಗೃತ ಭಾವನೆ ಇದೆ. ಎಲ್ಲರೂ ಎಲ್ಲಿ ಬೇಕು ಅಲ್ಲಿ ಚೆಲ್ಲಲ್ಲ, ಮತ್ತೆ ರಸ್ತೆ ಪಕ್ಕ ಆ ಕಡೆಗೆ ಈ ಕಡೆಗೆ ಮಲಮೂತ್ರ ವಿಸರ್ಜನೆಯನ್ನ ಮಾಡಲ್ಲ. ಆ ತರದಲ್ಲಿ ತುಂಬಾ ಒಂದು ಶಿಸ್ತನ್ನ ನಾವು ಈ ಊರಿನಲ್ಲಿ ಕಾಣ್ತಾ ಇದ್ದೀವಿ. ಹೌದಲ್ಲ, ಇನ್ನು ನೋಡುದ್ ಬಹಳ ಇದೆ. ಈಗ ರೂಪಕ್ಕ ಹೇಳ್ಬೇಕು ಬೇರೆ ಏನು ನೋಡ್ಲಿಕ್ಕೆ ಉಂಟು ಅಂತ, ಪಟ್ಟಿ ಮಾಡುವ ಹೋಗುದು ಇನ್ನೊಂದ್ಸರಿ. ಈಗ ಬರೀ ಕಾರವಾರ ಅಷ್ಟೇ ನೋಡ್ತಿರೋ ನೀವು, ಅಥವಾ ಉತ್ತರ ಕನ್ನಡ ಇಡೀ ನೋಡ್ಬೇಕಲ್ಲ? ಹಂಗಿದ್ರೆ ಪಟ್ಟಿ ಮಾಡುವುದೇ ಒಳ್ಳೇದು ಶಾಮಣ್ಣ. ಹೇಳಿ ಹೇಳಿ. ಇಲ್ಲಿಂದ ಗೋಕರ್ಣ ಹೋದ್ರೆ ನಮ್ಗೆ ಅದು ಕೂಡ ಒಂದು ಬೀಚ್ ಬೀಚ್ ಇದೆ. ಆದ್ರೆ ಅದು ಪೌರಾಣಿಕವಾಗಿ ಕತೆ ಅಂದ್ರೆ ಆತ್ಮಲಿಂಗವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಹಂಗಾಗಿ ಅದು ದೇವಸ್ಥಾನ ಮುಖ್ಯ, ತುಂಬಾ ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಅದು. ಅದು ನೋಡಿ ಆಮೇಲೆ ಅಲ್ಲಿ ಬೀಚ್ಗಳೇ ತುಂಬಾ ಬೀಚ್ಗಳಿದೆ. ಓಂ ಬೀಚ್, ಕುಡ್ಲೆ ಬೀಚ್, ವಿದೇಶಿಗರೆಲ್ಲ ಜಾಸ್ತಿ ಜಾಸ್ತಿ ಬರ್ತಾರೆ. ಬರೀ ಬೀಚ್ ಅನ್ನು ನೋಡುದೇ ಒಂದು ದಿನ ನಮಗೆ. ಅಷ್ಟು ಮಾತ್ರ ಅಲ್ಲ, ಬೀಚ್ ಬೀಚ್ ಮೇ ಅಂದ್ರೆ ಇನ್ನೂ ಯಾಣದಂತ ಹೋಗ್ಬೋದು, ಯಾಣದಂತ ಹೋಗ್ಬೋದು. ಇದು ಬೀಚಿನ ಸೈಡ್ ಮಂಜಕ್ಕ. ಇನ್ನು ಮುರುಡೇಶ್ವರ ಇದೆಯಲ್ಲ, ಹಾ ಮುರುಡೇಶ್ವರ ಇದೆ, ಇನ್ನು ತುಂಬಾ ಬೀಚ್ಗಳಿದೆ ಶಮಣ್ಣ. ಅದ್ರ ನಂತರ ನಾವೀಗ ಕಾಡಿಗೆ ಹೋಗ್ಬೇಕು ಅಂದ್ರೆ ಯಾಣ, ಯಾಣಕ್ಕೆ ಹೋಗ್ಬೇಕು. ಯಾಣನು ಕೂಡ ತುಂಬಾ ಚೆನ್ನಾಗಿದೆ. ಹೌದು, ನಾವೆಲ್ಲ ಹೋಗಿವಿ ಯಾಣಕ್ಕೆ ಶಮಣ. ಮೆಟ್ಲು ಹತ್ತಿ ಹೋಗುದ ಒಂದು ದೊಡ್ಡ ಸಾಹಸ. ಹೌದು, ಆದ್ರೆ ಅದ್ ಹೆಂಗಂದ್ರೆ ನೋಡಿದ ತಕ್ಷಣ ನನ್ಗೆ ಹತ್ಲಿಕ್ ಆಗುದಿಲ್ಲ, ನಂಗೆ ಆಗುದಿಲ್ಲ ಅನ್ಕೊಂಡ್ ಕೆಳಗ್ ಕೂಡವ್ರು ಜಾಸ್ತಿ ಇರ್ತಾರೆ ಮಂಜಕ್ಕನಂತವ್ರು. ಆದ್ರೆ ಬೇರೆಯವ್ರು ಹತ್ತುವಾಗ ಅದೇನು ಉತ್ಸಾಹ ಬರ್ತದೆ ಅಂದ್ರೆ ನಮ್ಮ ಎಲ್ಲ ನೋವುಗಳನ್ನ ಮರೆತು ಹತ್ತಿ ಮೇಲೆ ಮುಟ್ಟಿದಾಗಿನ ಸುಖ ಅನುಭವಿಸ್ದವನಿಗೆ ಗೊತ್ತು. ಮಂಜಕ್ಕ, ಈಗ ನನಗೊಂದು ವಿಷಯ ಗೊತ್ತಾಯ್ತು ಅಂದ್ರೆ ದೊಡ್ಡ ದೊಡ್ಡ ಬೆಟ್ಟಗಳ ಎದುರೆ ಹೋಗಿ ನಾವು ನಿಂತ್ರೆ ನಾವು ಎಷ್ಟು ಕುಬ್ಜರು ಅಂತ ಗೊತ್ತಾಗ್ತದೆ. ನಾವು ತಿಳ್ಕೊಳ್ತೀವಿ ನಾವು ಇಡೀ ಪ್ರಪಂಚ ಗೊತ್ತಿದೆ, ಎಲ್ಲ ನಮ್ಮ ಕೈಯಲ್ಲಿ ಇದೆ ಅಂತ ತಿಳ್ಕೊಳ್ತೀವಿ. ಆದ್ರೆ ಹಾಗಲ್ಲ, ನಾವು ಇನ್ನೂ ತುಂಬಾ ಸಣ್ಣವರು. ಸಣ್ಣವರು ಮತ್ತೆ ಓದೋದು, ತಿಳ್ಕೊಳ್ಳೋದು, ನೋಡೋದು ತುಂಬಾನೇ ಇದೆ. ಹೌದು, ತುಂಬಾನೇ. ಅದರಿಂದ ನಾವು ತುಂಬಾ ತಿಳ್ಕೊಳ್ತೇವೆ. ಹೌದು ಹೌದು. ಈಗ ರೂಪಕ, ಇತ್ತೀಚೆಗೆ ನಾವೇನು ಕೇಳಿದ್ವಿ ಕುರುಮ್ಗಡ ಅಂತೇಳಿ, ನರಸಿಂಹದೇವರ ಜಾತ್ರೆ ಆಯ್ತು ಅಂತೆಲ್ಲ. ಅದು ಸಮುದ್ರದಲ್ಲೇ ಹೋಗ್ಬೇಕಾಗತ್ತೆ. ಸಮುದ್ರದಲ್ಲಿ ಒಂದು ದ್ವೀಪ ಇದೆ, ಅದು ಆಮೆಯ ಆಕಾರದಲ್ಲಿ ಇದೆ, ಹಾಗಾಗಿ ಅದಕ್ಕೆ ಕುರುಮಗಡ ಅಂತ ಒಂದು ಹೆಸರು ಬಂದಿದ್ದು. ಅಲ್ಲಿ ನರಸಿಂಹದೇವರು ಇದೆ, ಅಲ್ಲಿ ವರ್ಷಕ್ಕೆ ಒಂದೇ ಸಾರಿ ಪ್ರತಿ ವರ್ಷ ಪೂಜೆ ನಡೆಯುತ್ತೆ. ಅದು ಜಾತ್ರೆಯ ತರ ಮಾಡ್ತಾರೆ. ಅಂದ್ರೆ ಬೋಟ್ ಅಲ್ಲಿ ಹೋಗ್ಬೇಕು, ಬೋಟ್ ಅಲ್ಲಿ ಹೋಗ್ಬೇಕು, 8-10 ಕಿಲೋಮೀಟರ್ ಬೋಟ್ ಅಲ್ಲಿ. ಬಹಳ ಜನ ಬಂದಾರೆ ಬೇರೆ ಬೇರೆ ಊರಿನಿಂದೆಲ್ಲ ಅಲ್ಲಿ ನೋಡ್ಲಿಕ್ಕೆ. ತುಂಬಾ ಕಡೆಯಿಂದ ಬರ್ತಾರೆ ಜನ. ಮತ್ತೆ ಅಲ್ಲಿ ಆ ದೇವರಿಗೆ ಬಾಳೆ ಹಣ್ಣಿನ ಗೊನೆಯನ್ನ ಹರಕೆ ಮಾಡ್ಕೊಳ್ಳೋದು ವಾಡಿಕೆ. ಮೀನುಗಾರರೆಲ್ಲ ತಮ್ಗೆ ಒಳ್ಳೆ ಮೀನು ಸಿಗ್ಲಿ, ತಮ್ಮ ಮುಂದಿನ ಜೀವನ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕಾಗಿ ಹರಕೆಯನ್ನ ಹೊತ್ಕೊಳ್ತಾರೆ. ಬೇರೆ ಬೇರೆ ನಂಬಿಕೆಗಳು ಬೇರೆ ಬೇರೆ ಊರುಗಳಲ್ಲಿ ಇರ್ತವೆ ಅಂತ. ಅಲ್ಲದೆ ರೂಪಕ, ಸಾಕಷ್ಟು ಇಲ್ಲಿ ಪ್ರಕೃತಿ ಸ್ನೇಹಿ ಆದಂತ ಪಾರ್ಕ್ಗಳು ಇವು ಕೂಡ ಅವು ಅಂತ ಕೇಳಿದ್ವಿ. ಹೌದು ಹೌದು. ರಾಕ್ ಗಾರ್ಡನ್ ಅಂತ ಇದೆ ಮಂಜಕ್ಕ, ಈಗ ಒಂದು 3-4 ವರ್ಷದ ಹಿಂದೆ ಅದನ್ನ ಮಾಡಿದರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಏನು ವಿಶೇಷ ಅಂತಂದ್ರೆ ಉತ್ತರ ಕನ್ನಡದ ಬುಡಕಟ್ಟು ಜನಾಂಗದವರ ಒಂದು ಸ್ಟ್ಯಾಚ್ಯೂವನ್ನ ಮಾಡಿಟ್ಟಿದ್ದಾರೆ. ಈ ಹಾಲಕ್ಕಿ ಒಕ್ಕಲಿಗರು, ಸಿದ್ದಿ ಅವರು, ಗೌಳಿ ಈ ತರ ಎಲ್ಲ ಜನಾಂಗ ಇದೆಯಲ್ಲ, ಅವರ ಒಂದು ಸ್ಟ್ಯಾಚ್ಯೂ, ಅವರ ಜೀವನ ಹೇಗಿರುತ್ತೆ ಅನ್ನೋದನ್ನ ಅಲ್ಲಿ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ. ಈಗ ರೂಪಕ್ಕೆ ಹೇಳ್ತಾ ಹೋದ್ರೆ ನಾನು ಬರ್ಕೋತ ಹೋಗಿದ್ದೇನೆ, ಒಂದು ಪೇಜ್ ಎಲ್ಲ ಮುಗಿದೋಯ್ತು. ಈಗ ಮುಂದಿನ ಪಟ್ಟಿ ದೊಡ್ಡದಿದೆ, ಪಟ್ಟಿ ಇನ್ನು ಉದ್ದ ಇದೆ, ಅದಕ್ಕೆ ಈ ವಿಷಯ ಸಾಕು. ಆಮೇಲೆ ಸಂಕ್ರಾಂತಿ ಬರ್ತಾ ಇದೆಯಲ್ಲ. ಹೌದೌದು, ಸಂಕ್ರಾಂತಿ ಅಂದ ತಕ್ಷಣ ನೋಡಿ ಶಮಣ, ನನಗಂತೂ ಮತ್ತೆ ಧಾರವಾಡ ಸಾಕಾಗುದಿಲ್ಲ. ಅಲ್ಲ, ಧಾರವಾಡ ಹೋಗುವಂತ ಅನಿಸ್ತದೆ. ಧಾರವಾಡದಲ್ಲಿ ಹೋಗಿ ಎಲ್ರಿಗೂ ಎಳ್ಳು ತಗೊಂಡು ಎಳ್ಳು ಬೆಲ್ದಂಗ್ ಇರ್ರಿ ಅಂತ ಹೇಳಿ ಕೇಳ್ಕೊಳ್ಳೋದು. ಮತ್ತ ಈ ಸಂಕ್ರಾಂತಿ ಅಂದ್ರೆ ನಮ್ ಕಡೆಗೆಲ್ಲ ಸುಗ್ಗಿ ಹಬ್ಬ, ರೈತರಿಗೆಲ್ಲ ತುಂಬಾ ಖುಷಿ, ಒಳ್ಳೆ ಇದು. ಹೊಲಕ್ಕೆಲ್ಲ ನಾವು ಸಜ್ಜಿ ರೊಟ್ಟಿ, ಬದ್ನೆಕಾಯಿ ಪಲ್ಯ, ಆಮೇಲೆ ಗೋಧಿ ಹುಗ್ಗಿ, ಹಿಂಗೆ ಬೇರೆ ಬೇರೆ ತರದ ಐಟಮ್ಗಳನ್ನ ಮಾಡಿಕೊಂಡು ಎಲ್ಲ ಸಂಬಂಧಿಕರು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೊಲಕ್ಕೆ. ಹೌದೌದು, ಅಲ್ಲಿ ಹೋಗಿ ಊಟ ಮಾಡಿ ಬರುದೇ ಒಂದು ಸೊಗಸು. ಈ ಸತಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸಂಕ್ರಾಂತಿಗೆ. ಕಾರವಾರದಲ್ಲಿ ಉಂಟಾ ಇದು? ಕಾರವಾರದಲ್ಲಿ ಅಂದ್ರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋದು. ಆಮೇಲೆ ಮಂಜಕ್ಕ, ಈಗ ಹೋದ್ವಾರ ಒಂದ್ 2 ವಾರ ಆಯ್ತು ಕಾಣ್ತದೆ, ಇಲ್ಲಿ ಒಂದು ರಂಗೋಲಿ ಹಬ್ಬ ಅಂತ ಏನಿತ್ತಂತಲ್ಲ ಎಲ್ಲಿ? ಕಾರವಾರದಲ್ಲಿ. ಕಾರವಾರದಲ್ಲಿ ಪಕ್ಕನ ಹೇಳ್ಬೇಕು ನಮಗೆ ಮಂಜಕ್ಕ. ಇಲ್ಲಿ ಮಾರುತಿ ದೇವರ ಜಾತ್ರೆ ನಡೆಯುತ್ತೆ, ಅಲ್ಲಿ ರಂಗೋಲಿಗಳನ್ನ ಚಂದ ಹಾಕ್ತಾರೆ. ಅವರು ಹಾಕುವವರು ಮತ್ತೆ ಇಲ್ಲಿಯ ಸ್ಥಳೀಯರೇ ಆಗಿರ್ತಾರೆ. ಮತ್ತೆ ಯಾವ ರೀತಿಯ ರಂಗೋಲಿ ಅಂತಂದ್ರೆ ಪ್ರಮುಖ ವ್ಯಕ್ತಿಗಳ ಒಂದು ರಂಗೋಲಿಯನ್ನ ಹಾಕ್ತಾರೆ. ಅವರು ಭಾವಚಿತ್ರ ರಂಗೋಲಿ ರೂಪದಲ್ಲಿ ಇರ್ತದೆ ಅಂತ. ಮಂಜಕ್ಕ, ಒಂದು 4-5 ರಸ್ತೆಯ ಪಕ್ಕದಲ್ಲಿರುವ ಮನೆಗಳ ಎದುರುಗಡೆ ಎಲ್ಲ ರಂಗೋಲಿ ಹಾಕಿರ್ತಾರಲ್ಲ, ಅದನ್ನ ಆ ಸಂಭ್ರಮವನ್ನ ನೋಡಬೇಕು. ಮನೆಯವರೆಲ್ಲ ಅಲ್ಲಿ ಚೇರ್ ಹಾಕಿ ಕೂತಿರ್ತಾರೆ, ಅವ್ರ ಎದುರುಗಡೆ ರಂಗೋಲಿ ಇರ್ತದೆ. ಈ ರಂಗೋಲಿಯನ್ನ ನೋಡ್ಲಿಕ್ಕೆ ಬರ್ತಾರಲ್ಲ, ಅವರ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ಅವರು ಗಮನಿಸ್ತಾ ಇರ್ತಾರೆ. ಓಹೋ, ಅಲ್ಲ ರೂಪಕ, ಇದು ಒಂದು ಸ್ಪರ್ಧೆ ಆಗಿ ನಡೀತದ ಅಥವಾ ಸುಮ್ನೆ ಹಾಕುವುದು ಒಂದು ಅಭ್ಯಾಸ. ಸ್ಪರ್ಧೆನೂ ನಡೆಯುತ್ತೆ ಮಂಜಕ್ಕ, ಹೀಗೇನೋ ಹಾಕ್ತಾರೆ, ಸ್ಪರ್ಧೆನೂ ನಡೆಯುತ್ತೆ ಅಲ್ಲಿ ನೋಡು. ಸ್ಪರ್ಧೆ ಅಂದ ತಕ್ಷಣನೇ ಒಂದು ಅಲ್ಲಿ ಗುಣಮಟ್ಟ ಒಳ್ಳೆಯ ಕ್ವಾಲಿಟಿ ಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಒಂದು ರೀತಿ ಸ್ಪರ್ಧೆ ಇದ್ರೆ ಒಳ್ಳೇದು, ಒಂದು ಸೌಹಾರ್ದಯುತವಾದಂತಹ ಒಂದು ಸ್ಪರ್ಧೆ ಅಂತ. ಹೌದು, ಅಲ್ಲಿ ಜಾತ್ರೆ ಎಲ್ಲ ಮುಗಿದ ಮೇಲೆ ಅವರಿಗೆ ಯಾರು ಅಂತ ಬಹುಮಾನ ಕೂಡ ಕೊಡ್ತಾರೆ. ಬಹುಮಾನ ಅಂದ ಕೂಡಲೇ ನೆನಪಾತು ಏನದು, ಇನ್ನೇನು ಸ್ವಾಮಿ ವಿವೇಕಾನಂದ ಅವರ ಹುಟ್ಟು ಹಬ್ಬ ಬಂತು ನಾಡಿದ್ದು 12ನೇ ತಾರೀಕು. ಹ್ಮ್, ಇದಕ್ಕೂ ಕೂಡ ಸಾಕಷ್ಟು ರಸಪ್ರಶ್ನೆ ಕಾರ್ಯಕ್ರಮಗಳು, ಭಾಷಣ ಸ್ಪರ್ಧೆ, ಆಮೇಲೆ ಚರ್ಚಾ ಸ್ಪರ್ಧೆ ಇವೆಲ್ಲ ಇರ್ತಾವ. ಇದಕ್ಕೆಲ್ಲೋ ನಿರ್ಣಾಯಕ ಅಂತ ಕರೆದಿರ್ಬೇಕಲ್ಲ ಶಾಮಣ್ಣನಿಗೆ. ಕರಿತಾ ಇರ್ತಾರೆ, ಪ್ರತಿ ವರ್ಷವೂ ಕೂಡ ಕರೀತಾರೆ. ಜೊತೆಗೆ ಈ ರಾಷ್ಟ್ರೀಯ ಯುವ ದಿನ ಅಂತ ಇದೆಯಲ್ಲ, ಆ ಸ್ವಾಮಿ ವಿವೇಕಾನಂದರ ಹುಟ್ಟಿದ ಹಬ್ಬ. ಈ ಯುವಕರು ದಾರಿ ತಪ್ತಾ ಇದ್ದಾರೆ ಅಂತ ಬಹಳಷ್ಟು ಸಾರಿ ನಾವು ಮಾತನ್ನ ಕೇಳಿ ಬರ್ತಾ ಇರ್ತದೆ. ಜೊತೆಗೆ ಇತ್ತೀಚಿನ ದಿವಸಗಳಲ್ಲಂತೂ ಈ ಮೊಬೈಲ್ ಯುಗ, ಮೊಬೈಲ್ನಲ್ಲೇ ಕಳೆದು ಹೋಗ್ತಾರೆ ಅಂತ ಹೇಳಿ ಅವರಿಗೆ ಒಂದು ರೀತಿಯ ನೈತಿಕ ಶಿಕ್ಷಣ ಎನ್ನುವಂತಹದ್ದು ಪ್ರಾಥಮಿಕ ಹಂತದಲ್ಲೇ ಕೊಡಬೇಕು. ಅದು ಈಗ ರಾಜ್ಯ ಸರ್ಕಾರವು ಕೂಡ ಅದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಒಂದು ಯೋಜನೆಯನ್ನು ಕೂಡ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿಯೂ ಕೂಡ ಕ್ರಮವನ್ನು ಕೈಗೊಳ್ಬೇಕು. ಮತ್ತೆ ಯುವಕರು ದಾರಿ ತಪ್ಪುವುದಕ್ಕೆ ಮನೆಯವರೊಂದು ಜವಾಬ್ದಾರಿ ಕೂಡ ಇದೆ. ಹೌದು, ಮನೆಯವರ ಜವಾಬ್ದಾರಿನೇ ದೊಡ್ಡದು ದೊಡ್ಡದು. ಯಾಕೆಂದ್ರೆ ಪಾಲಕರು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಗಮನಿಸೋದು ಇವತ್ತಿನ ದಿನದಲ್ಲಿ ಬಹಳ ಅತ್ಯಗತ್ಯ. ಹೌದು, ಈಗ ಮೊಬೈಲ್ ಕೊಡಿಸ್ಬಿಟ್ರೆ ಆಗ್ಲಿಲ್ಲ, ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದ್ದಾರೆ ನಮ್ಮ ಮಕ್ಕಳು, ಎಷ್ಟನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಇದು ಕೂಡ ನಾವು ಗಮನ ಹರಿಸಬೇಕು. ಯುವಕರು ಯಾವ ರೀತಿ ಬೆಳಿಬೇಕು ಅಂತಂದ್ರೆ ಅವರು ಅಪ್ಪ ಅಮ್ಮನೇ ಅದಕ್ಕೆ ಕಾರಣ, ಮಾರ್ಗದರ್ಶಕರಾಗಿರ್ತಾರೆ. ಒಳ್ಳೆ ಸಂಸ್ಕಾರವನ್ನ ಕೊಟ್ರೆ ಮಕ್ಕಳು ಕೂಡ ಒಳ್ಳೆಯವರಾಗಿ ಬೆಳೀತಾರೆ. ಹೆಣ್ಮಕ್ಳಿಗೆ ಗೌರವ ಕೊಡೋದಾಗಿರ್ಲಿ ಅಥವಾ ಏನೇ ಒಂದು ಮೂಲದಿಂದನೇ ಬರಬೇಕು ಅಂತ. ಅದು ಹೌದು ಹೌದು, ಅದಕ್ಕೆ ಸಂಸ್ಕಾರ ಅನ್ನೋದು ಅಲ್ಲ ಶಮಣ್ಣ. ಹೌದು ಮಂಜಕ್ಕ, ಈಗ ಹಿರಿಯರು ಮಕ್ಕಳನ್ನ ಹೇಗೆ ನೋಡ್ಬೇಕು ಅಂದ್ರೆ, ಒಂದು 10 ವರ್ಷದ ಒಳಗಿನವರನ್ನ ಮಕ್ಕಳ ಹಾಗೆ ನೋಡ್ಕೋಬೇಕು, ಅವ್ರು 10 ವರ್ಷ ಮೇಲ್ಪಟ್ಟು ಅಂದ್ರೆ ಅವರನ್ನ ಸ್ನೇಹಿತರಾಗಿ ನೋಡ್ಕೊಳ್ಬೇಕು ಅಂತ. ಮಾರ್ಗದರ್ಶನ ಕೊಡುವಂತಂದ್ರೆ ಒಬ್ರು ಬೋಧನೆ ಮಾಡುವಂತಹದ್ದು, ಇನ್ನೊಬ್ರು ಕೇಳುವಂತಹದ್ದು ಅಂತಲ್ಲ, ಸ್ವತಃ ತಾನು ಅದನ್ನ ಅನುಭವಿಸಿಕೊಂಡು ಇನ್ನೊಬ್ಬರಿಗೆ ಹೇಳಬೇಕು ಅಂತ, ಅವಾಗ ಅವರದನ್ನ ಕ್ಯಾಚ್ ಮಾಡ್ತಾರೆ. ಹೌದು, ಅಂದ್ರೆ ಮಕ್ಕಳು ಪುಟ್ಟದಿದ್ದಾಗ ಅವ್ರಿಗೇನು ಒಳ್ಳೇದು ಕೆಟ್ಟದು ಗೊತ್ತಿರುವುದಿಲ್ಲ, ಅವಾಗ ನಾವು ಹೇಳ್ಕೊಡೋದು ಅವಶ್ಯ ಅನಿಸ್ತದೆ. ಈ ಶಾಮಣ್ಣ ಹೇಳ್ದಂಗೆ ವಯಸ್ಸಿಗೆ ಬಂದ ಮೇಲೆ ಮಕ್ಕಳ ಜೊತೆಗೆ ನಾವು ಮಿತ್ರರ ತರಾನೇ ನಡ್ಕೊಳ್ಬೇಕು, ಅದ್ರ ಮೂಲಕನೇ ಅವರನ್ನ ತಿದ್ದಬೇಕು. ಅಂದ್ರೆ ಈ ತಿದ್ದುವಿಕೆ ಸುಧಾರಣೆ ಮಾಡಿಕೊಳ್ಳುವುದು ಏನಿದೆಯಲ್ಲ, ಇದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ತರ ಆಗಿರ್ತದೆ. ಈಗ ಎಷ್ಟೋ ಮನೆಗಳಲ್ಲಿ ಏನಾಗ್ತದೆ, ಅಪ್ಪ ಒಂದು ಕಡೆ ಆಫೀಸ್ ಕೆಲಸ ಮುಗಿದಿರೋದಿಲ್ಲ, ಮನೆಯಲ್ಲಿ ಬಂದು ಆಫೀಸ್ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತಹದ್ದು, ಅಥವಾ ಮೊಬೈಲ್ನಲ್ಲಿ ಮುಳುಗಿರುವಂತಹದ್ದು, ಅಮ್ಮನೋ ಅಥವಾ ಅಣ್ಣಂದಿರು ಅಕ್ಕಂದಿರು ಇದ್ರೆ ಅವರು ಟಿವಿ ಸೀರಿಯಲ್ ನಲ್ಲಿ ನೋಡ್ಕೊಳ್ತಾ ಇರುವಂತಹದ್ದು, ಮಕ್ಕಳಿಗೆ ಮಾತ್ರ ನೀನು ಓದಕೋ ಅಂತ ಹೇಳಿದ್ರೆ ಮಕ್ಕಳೆಲ್ಲಿ ಓದ್ತಾರೆ? ಅದೇ ಶಾಮಣ್ಣ, ಅಂದ್ರೆ ಮಕ್ಕಳು ಯಾವಾಗ್ಲೂ ಅನುಕರಣೆ ಮಾಡ್ತಾರೆ, ನಾವೇನ್ ಮಾಡ್ತೀವೋ ಅದನ್ನೇ ಅವರು ಮಾಡ್ತಾರೆ. ಹೌದು, ಪರೀಕ್ಷಾ ಸಮಯದಲ್ಲಂತೂ ಪೂರ್ವ ಸಿದ್ಧತೆ ಜಾಸ್ತಿ ಬೇಕಾಗ್ತದೆ, ಅವರಿಗೆ ಮಾರ್ಗದರ್ಶನ ಮಾತ್ರ ಅಲ್ಲ ಪ್ರೋತ್ಸಾಹ ಕೂಡ ಬೇಕಾಗ್ತದೆ. ಹೌದು, ಆಮೇಲೆ ಪ್ರೋತ್ಸಾಹ ಅಂದ ಕೂಡಲೇ ನೆನಪಾತು ಶಾಮಣ್ಣ, ಮಕ್ಕಳಲ್ಲಿ ಈ ಕಂಪ್ಯಾರಿಸನ್ ಅನ್ನೋದಿದೆಯಲ್ಲ ಅದು ಕೂಡ ಮಾಡಬಾರದು. ಈಗ ಪ್ರತಿಯೊಂದು ಮಗುವಿಗೆ ಅದರದೇ ಆದಂತ ಒಂದು ಬುದ್ಧಿವಂತಿಕೆ ಇರ್ತದೆ, ಅದರದೇ ಆದಂತ ಒಂದು ನೈಪುಣ್ಯತೆ ಸಾಮರ್ಥ್ಯ ಇರ್ತದೆ. ನಾವು ಅದನ್ನ ಪತ್ತೆ ಹಚ್ಚುವಲ್ಲಿ ಪಾಲಕರು ಹೆಚ್ಚಿನ ಗಮನ ಕೊಡಬೇಕೇ ವಿನಃ ನಾವು ಅವನ್ ಹೆಚ್ಚು ಅಂಕ ತಗೊಂಡ, ಅವನ್ ರ್ಯಾಂಕ್ ಬಂದ, ನೀನ್ ಯಾಕೆ ಬಂದಿಲ್ಲ ಅಂತ ಶಿಕ್ಷಿಸೋದು. ಈಗ ಪತ್ರಿಕೆಗಳಲ್ಲಿ ಓದ್ತೀವಲ್ಲ ಶಮಣ, ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ಆತ್ಮಹತ್ಯೆ ಅಂತ ವಿಪರೀತಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ಮಾನಸಿಕವಾಗಿಯೂ ಕೂಡ ಒಂದು ದೃಢತೆ ಬೇಕಾಗ್ತದೆ ಅಂತ. ಈಗ ಸ್ವಾಮಿ ವಿವೇಕಾನಂದರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುದ್ರ ಜೊತೆ ಜೊತೆಗೆ ಅವರು ಹೇಳಿರುವಂತಹ ಒಂದು ಸಂದೇಶ ಇದಿಲ್ಲ, ಯುವಕರು ಎದ್ದೇಳ್ಬೇಕು, ಏಳಿ ಎದ್ದೇಳಿ ಅಂತ ಹೇಳಿರುವ ಆ ಸಂದೇಶ ಅನ್ನುವಂತಹದ್ದು ಬರೀ ಮಲಗಿನಿಂದ ಏಳಿ ಅಂತಲ್ಲ, ಒಂದು ಜಾಗೃತ ಮನಸ್ಸು ಬೇಕು ಅಂತ. ಅದೇ ಆ ನಿಟ್ಟಿನಲ್ಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಯುವ ಶಕ್ತಿಗೆ ಸಾಕಷ್ಟು ಉತ್ತೇಜನಕಾರಿಯಾದಂತಹ ಕಾರ್ಯಕ್ರಮಗಳನ್ನ, ಈಗ ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿ ಸಾಕಷ್ಟು ಇದೆ, ಸ್ವ ಉದ್ಯೋಗವನ್ನು ಕೈಗೊಳ್ಳೋದು, ಸ್ಟಾರ್ಟ್ಅಪ್ಗಳು, ಮತ್ತೆ ಯುವಕರಿಗಂತೂ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಮುಂಚೆ ಹೆಂಗಿತ್ತು ಶಾಮಣ್ಣ, ಸರ್ಕಾರಿ ಕೆಲಸವನ್ನು ಪಡೆಯುವುದು ಒಂದು ಮುಖ್ಯ ಉದ್ದೇಶ ಆಗ್ಬಿಟ್ಟಿತ್ತು. ಈಗ ಹಂಗಿಲ್ಲ, ಏನಂದ್ರೆ ಅವರವರ ವೈಯಕ್ತಿಕ ಶಕ್ತಿಗನುಸಾರವಾಗಿ ಅವರವರ ಆಸಕ್ತಿ ಅಭಿರುಚಿಗೆ, ನೀನ್ ಹೇಳಿದ್ಯಲ್ಲ ಸ್ಟಾರ್ಟ್ಅಪ್ ಇದೆಲ್ಲ ಅಂತ, ಅವರೇ ಸ್ವತಃ ಒಂದು ಉದ್ಯಮವನ್ನು ಆರಂಭಿಸಬಹುದು, ಸಣ್ಣ ಕೈಗಾರಿಕೆಗಳನ್ನ ಮಾಡ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಕೂಡ ಈಗ ಅದಕ್ಕೆ ಬೇಕಾಗುವಂತಹ ಸಾಲ,

ದ್ರಾವಣವನ್ನು ತೆಂಗಿನ ಬುಡಕ್ಕೆ ಹಾಕಬೇಕು. ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳು ಅಂದರೆ 500 ಗ್ರಾಮ್ನಷ್ಟು ಸಾರಜನಕ, 320 ಗ್ರಾಂ ರಂಜಕ ಹಾಗೂ 1200 ಗ್ರಾಂನಷ್ಟು ಪೊಟ್ಯಾಶ್. ಇದರ ಜೊತೆಗೆ ಹಟ್ಟಿ ಗೊಬ್ಬರ ಸುಮಾರು 50 ಕಿಲೋದಷ್ಟು ಪ್ರತಿ ವರ್ಷಕ್ಕೆ ಒಂದು ಮರಕ್ಕೆ ಕೊಡಬೇಕಾಗ್ತದೆ. ಅಣಬೆ ರೋಗ ಇನ್ನೊಂದು ಪ್ರಮುಖವಾದಂತಹ ರೋಗ. ಈ ರೋಗದ ಲಕ್ಷಣಗಳು ಅಂತಂದರೆ ಕೆಳಗಿನ ಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗಿ ಜೋತು ಬೀಳುತ್ತವೆ, ಬೇರುಗಳು ಕೊಳೆತು ಹೋಗಬಹುದು, ಮರದ ಬುಡಭಾಗದಲ್ಲಿ ರಕ್ತವು ಕಾರಿದಂತಹ ಪಟ್ಟೆಗಳು ಕಾಣಿಸಿಕೊಳ್ಳುತ್ತವೆ, ಅನಂತರ ರೋಗ ಉಲ್ಬಣಗೊಂಡ ಹಾಗೆಲ್ಲ ಈ ತರಹದ ಪಟ್ಟೆಗಳು ಮರದ ಮೇಲ್ಭಾಗಕ್ಕೆ ಹರಡುತ್ತವೆ ಮತ್ತು ಕೊನೆಯ ಹಂತದಲ್ಲಿ ಮರದ ಬುಡದಲ್ಲಿ ಅಣಬೆಯು ಬೆಳೀತದೆ. ಗ್ಯಾನೋಡರ್ಮಾ ಲ್ಯುಸಿಡಮ್ ಎನ್ನುವಂತಹ ಶಿಲೀಂಧ್ರದಿಂದ ಈ ರೋಗವು ಉಂಟಾಗ್ತದೆ. ಗ್ಯಾನೋಡರ್ಮಾ ಸರೋಗರೋಗವು ಸಾಮಾನ್ಯವಾಗಿ ಸರಿಯಾಗಿ ಬೆಳೆ ನಿರ್ವಹಣೆ ಮಾಡದೇ ಇರುವಂತಹ ತೋಟಗಳಲ್ಲಿ ಕಂಡುಬರುವಂತಹದ್ದು. ಈ ರೋಗವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬೇರುಗಳ ಮುಖಾಂತರ ಹರಡುತ್ತದೆ. ರೋಗ ಬಂದು ಸತ್ತಿರುವಂತಹ ಮರಗಳು ಮತ್ತು ಅದರ ಬೇರಿನ ಸಮೂಹವನ್ನು ಕಡಿದು ನಾಶಪಡಿಸಬೇಕು. ರೋಗ ಬಂದಿರುವ ಮರಗಳನ್ನು ಬೇರೆ ಮರಗಳಿಗೆ ರೋಗವು ಹರಡದ ಹಾಗೆ ಮರದ ಸುತ್ತಲೂ ಸುಮಾರು 2 ಅಡಿ ಆಳ ಹಾಗೂ 1 ಅಡಿ ಅಗಲದ ಗುಂಡಿಯನ್ನು ತೋಡಬೇಕು. ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳು ಅಂತಂದರೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಹಾಗೂ 140 ಗ್ರಾಂ ಪೊಟ್ಯಾಶ್ ಮತ್ತು 25 ಕಿಲೋದಷ್ಟು ಜೈವಿಕ ಗೊಬ್ಬರವನ್ನು ಪ್ರತಿ ವರ್ಷ ಒಂದು ಮರಕ್ಕೆ ಹಾಕಬೇಕು. ಜೈವಿಕ ನಿಯಂತ್ರಣ ಶಿಲೀಂಧ್ರವನ್ನು ಅಂದರೆ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಇದನ್ನು ಬೇವಿನ ಹಿಂಡಿಯಲ್ಲಿ ಅಭಿವೃದ್ಧಿಪಡಿಸಿ ಒಂದು ಮರಕ್ಕೆ 2 ಕಿಲೋದ ಹಾಗೆ ಹಾಕಬೇಕು. 4 ದಿವಸಗಳಿಗೆ ಒಂದು ಸಾರಿ ನೀರನ್ನು ಕೊಡಬೇಕು ಮತ್ತು ಎಲೆಗಳ ಹೊದಿಕೆಯನ್ನು ನಿರ್ಮಿಸಬೇಕು. ಬಾಳೆಗಿಡವನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಬೇಸಿಗೆ ಕಾಲದಲ್ಲಿ ಮರಗಳಿಗೆ ಪಾತಿ ಪದ್ಧತಿಯಲ್ಲಿ ನೀರನ್ನು ಒದಗಿಸಬೇಕು ಅಥವಾ ಹನಿ ನೀರಾವರಿಯನ್ನಾದರೂ ಮಾಡಬಹುದು. ಬೇರಿನ ಮುಖಾಂತರ ಶೇಕಡ 2 ಹೆಕ್ಸಕೊನೋಜೋಲ್ 2 ಮಿಲಿಲೀಟರನ್ನು 100 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ 3 ತಿಂಗಳಿಗೆ ಒಂದು ಸಾರಿ ಕೊಡಬೇಕು. 20 ಲೀಟರ್ 1% ಬೋರ್ಡೋ ದ್ರಾವಣ ಅಥವಾ 0.2 ಹೆಕ್ಸಕೊನೋಜೋಲ್ ಇದನ್ನು ಮರದ ಸುತ್ತಲೂ ಮಣ್ಣಿಗೆ ಸುರಿಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಜಾನಪದ ಸಂಗೀತ. ಹಾಡುವಳ್ಳಿ ಹಳ್ಳಿಯಾಣಿಯ ಶ್ರೀ ತಿಮ್ಮಪ್ಪ ಮಂಜುಗೊಂಡ ಮತ್ತು ಬಳಗದವರಿಂದ ಹರಿದಿನ ಹಾಡಿನ ಆರಂಭದ ತುಣುಕು. ಶ್ರೀರಾಮ ರಾಮ ಗೋವಿಂದೋ ಗೋವಿಂದಯ್ಯ ಗೋವಿಂದೋ ಗೋವಿಂದಯ್ಯ ಗೋವಿಂದೋ ಸ್ವಾಮಿಗಿಂದು ಗೋವಿಂದೋ ಭೂಮಿಗಿಂದು ಗೋವಿಂದೋ ಭೂಮಿಗಿಂದು ಗೋವಿಂದೋ ಮೇನಲ್ಲೋಗು ಗೋವಿಂದೋ ಕೆಳಗಳೋಗು ಗೋವಿಂದೋ ಕೆಳಗಳೋಗು ಗೋವಿಂದೋ ಚೋಚಮ ದೇವಿಗು ಗೋವಿಂದೋ ಚೋಚಮ ದೇವಿಗು ಗೋವಿಂದೋ ತಾಳನರಿಗು ಗೋವಿಂದೋ ತಾಳನರಿಗು ಗೋವಿಂದೋ ತಂಪಿನರಿಗು ಗೋವಿಂದೋ ತಂಪಿನರಿಗು ಗೋವಿಂದೋ ಗ್ರಾಮದಮ್ನರಿ ಗೋವಿಂದೋ ಗ್ರಾಮದಮ್ನರಿ ಗೋವಿಂದೋ ತಿಮ್ಮಪ್ಪಡಿಗು ಗೋವಿಂದೋ ತಿಮ್ಮಪ್ಪಡಿಗು ಗೋವಿಂದೋ ಲ್ಯಾಂಕಚರಗು ಗೋವಿಂದೋ ಲ್ಯಾಂಕಚರಗು ಗೋವಿಂದೋ ಕಾಲುಬೈನಿ ಗೋವಿಂದೋ ಕಾಲುಬೈನಿ ಗೋವಿಂದೋ ಗೋಯ್ದುರಾಣಿ ಗೋವಿಂದೋ ಗೋಯ್ದುರಾಣಿ ಗೋವಿಂದೋ ರಾಮ ರಾಮನಿ ಗೋವಿಂದೋ ರಾಮ ರಾಮನಿ ಗೋವಿಂದೋ ರಾಮ ತಮ್ನಿ ಗೋವಿಂದೋ ಲಕ್ಷ್ಮಣಗು ಗೋವಿಂದೋ ಲಕ್ಷ್ಮಣಗು ಗೋವಿಂದೋ ಹನುಮಂತ್ಗು ಗೋವಿಂದೋ ಹನುಮಂತ್ಗು ಗೋವಿಂದೋ ಪದ್ಮತಿ ರಾಮನರಿ ಗೋವಿಂದೋ ಪದ್ಮತಿ ರಾಮನರಿ ಗೋವಿಂದೋ ಮಣ್ಯ ತಡಿಯು ಗೋವಿಂದೋ ಮಣ್ಣ ತಡೆಯು ಗೋವಿಂದೋ, ಲಣ್ಣ ಪಡೆಯು ಗೋವಿಂದೋ, ಧರ್ಮ ದೇವತಿಯು ಗೋವಿಂದೋ, ಧರ್ಮ ದೇವತಿಯು ಗೋವಿಂದೋ, ನೇತ್ಯವತಿಯು ಗೋವಿಂದೋ, ಸರ್ವ ದೇವಿ ಗೋವಿಂದೋ, ಸರ್ವ ದೇವಿ ಗೋವಿಂದೋ, ಲಾಗುತ್ತಾನು ನಿರ್ವಾಣ, ಲಾಗುತ್ತಾನು ನಿರ್ವಾಣ, ರೈತ ತಾನು ಎಂಬವನ ಲಾಗು ಏನು ಮಡವಾನ, ಲಾಗು ಏನು ಮಡವಾನ, ಮಾತೃ ಮುಂಚು ಎದ್ದಿದ್ದುನ, ಮಾತೃ ಮುಂಚು ಎದ್ದಿದ್ದುನ, ಬೆಳ್ಳಿ ಚಂಬು ಬಲಗೈಲ, ಬೆಳ್ಳಿ ಚಂಬು ಬಲಗೈಲ, ಲದರ ನೀಗು ಹಿಡ್ಕೊಂಡು ಎಲ್ಲಿಗೀಗು ಭಗವಾನ, ಎಲ್ಲಿಗೀಗು ಹೋಗಿದೂನ, ಮೂಡಿನ ಗಂಗಿಗೂ ಹೋಗಿದೂನ, ಮೂಡಿನ ಗಂಗಿಗೂ ಹೋಗಿದೂನ, ಮಾಕ ಮಾರಿ ತೊಳೆದಿದೂನ, ಮಾಕ ಮಾರಿ ತೊಳೆದಿದೂನ, ಒಂದು ಚಂಬು ಗಂಗ್ಯಾರ ಗಂಗೆ ತಾನು ಮುಳಿಸಿದೂನ, ಲದುರು ತಾನು ಮುಳಿಸಿಕೊಂಡು ಲಾಗು ತಾನು ಬಂದಿದೂನ, ದಾಸನ್ ಹೂಗ ಕೊಯ್ದಿದೂನ, ದಾಸನ್ ಹೂಗ ಕೊಯ್ದಿದೂನ, ಎಲ್ಲಿಗೀಗೂ ಬಂದಿದೂನ, ಎಲ್ಲಿಗೀಗೂ ಬಂದಿದೂನ, ಚೋಚಮ ದೇವಿ ಮನೆಯಲ್ಲ.